ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೇ ನಾಶಕ ಊರ್ನಾಗೆ ಎಷ್ಟ್ ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟ್ ಮಕ್ಕಳಿಗೆ ಎಷ್ಟ್ ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶೋಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ವಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೇ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನು ಮುಗ್ದಿಲ್ವಾ? ತುಂಬಾ ಕೆಲ್ಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಿನಿಸ್ಟ್ರಿ ಆಫ್ ಕಲ್ಚರ್ 3 ದೇಶ ವ್ಯಾಪಿ ಪ್ರತಿಯೋಗಿತಾಓಂ ಕಾ ಆಯೋಜನ್ ಯೂನಿಟಿ ಇನ್ ಕ್ರಿಯೇಟಿವಿಟಿ ಕೆ ಜರಿಯೆ ಕರ್ ರಹಾ ಹೈ. ಯೇ 3 ಪ್ರತಿಯೋಗಿತಾಯೆ ಹೈ, ದೇಶ ಭಕ್ತಿ ಗೀತ ಲೇಖನ್, ಲೋರಿ ಲೇಖನ್ ಔರ್ ರಂಗೋಲಿ ಬನಾನಾ. ಇನ್ ಪ್ರತಿಯೋಗಿತಾಓಂ ಕೆ ಮಾಧ್ಯಮ ಸೆ ಜೀತ ಸಕ್ತೆ ಹೈ ಢೇರೋ ಇನಾಮ್. ತೋ ಅಮೃತ ಮಹೋತ್ಸವ್ .nic.in ಲಾಗಿನ್ ಕರ್ಕೆ ಅಪ್ನಿ ಎಂಟ್ರೀಸ್ ಅಪ್ಲೋಡ್ ಕರೇ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಏರೋಬಿಕ್ ಮತ್ತು ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಚ್ ಎಂ ಜಯದೇವ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ಡಾಕ್ಟರ್ ಜಯದೇವ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಆಹಾರದ ಬೆಳೆ. ನಾವಿವತ್ತು ಸಾಕಷ್ಟು ಪ್ರದೇಶದಲ್ಲಿ ಭತ್ತವನ್ನು ಬೆಳಿತೀವಿ. ವಿಶೇಷವಾಗಿ ಮುಂಗಾರು ಮತ್ತು ಬೇಸಿಗೆಯಲ್ಲಿ ನಾವು ಭತ್ತವನ್ನು ಹೆಚ್ಚಾಗಿ ಬೆಳ್ಕೊಳ್ತೀವಿ. ಈ ಭತ್ತಕ್ಕೆ ನೀರಿನ ಅವಶ್ಯಕತೆ ಹೆಚ್ಚು ಅಂತ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಿಂತ ನೀರಿನಲ್ಲೇ ಇದನ್ನು ಬೆಳೆಯುವಂಥದ್ದು. ಕಡಿಮೆ ನೀರನ್ನು ಬಳಸ್ಕೊಂಡು ಈ ಭತ್ತವನ್ನು ಬೇಸಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಹೆಚ್ಚಿನ ಒಂದು ಸಂಶೋಧನೆಗಳು ನಡೆದು ಈ ಅರೆ ನೀರಾವರಿ ಭತ್ತ ಅಥವಾ ಏರೋಬಿಕ್ ಭತ್ತ ಅಥವಾ ಇದನ್ನು ಬರಗದ್ದೆ ಭತ್ತ ಅಂತ ಕೂಡ ಕರೀತಾರೆ, ಆ ಒಂದು ಪದ್ಧತಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನೊಂದು ಶ್ರೀ ಪದ್ಧತಿ ಅಂತ ಕೂಡ, ಅದು ಕೂಡ ಜನಪ್ರಿಯವಾಗಿದೆ. ತಾವು ಇವತ್ತು ಈ ಎರಡು ಪದ್ಧತಿಗಳ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಏರೋಬಿಕ್ ಭತ್ತದ ಬೇಸಾಯ ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ಓಕೆ. ನಾವು ಕೆಸರು ಗದ್ದೆ ಅವಶ್ಯಕತೆ ಇಲ್ಲದೆ ನೇರ ಬೀಜ ಬಿತ್ತನೆ ಮಾಡಿ ಮತ್ತು ಕಡಿಮೆ ನೀರನ್ನು ಉಪಯೋಗಿಸಿಕೊಂಡು ಉತ್ತಮ ಇಳುವರಿ ಪಡೆಯುವ ಪದ್ಧತಿಯನ್ನು ಏರೋಬಿಕ್ ಭತ್ತದ ಬೇಸಾಯ ಅಂತ ಕರೆಯುತ್ತೇವೆ. ಹಾಂ ಹಾಂ ಹಾಂ. ಅಂದರೆ ಈಗ ಏರೋಬಿಕ್ ಭತ್ತದ ಬೇಸಾಯದಿಂದ ಆಗುವಂಥ ಅನುಕೂಲಗಳು ಏನು ಅಂತೀರಿ? ಈಗ ಏರೋಬಿಕ್ ಭತ್ತದ ಬೇಸಾಯದಿಂದ ಅನುಕೂಲತೆಗಳ ಬಗ್ಗೆ ಹೇಳಬೇಕು ಅಂದರೆ, ಇದಕ್ಕೆ ಕೆಸರು ಗದ್ದೆ ಅವಶ್ಯಕತೆ ಇರುವುದಿಲ್ಲ. ಈ ಕೆಸರು ಗದ್ದೆ ಅವಶ್ಯಕತೆ ಇಲ್ಲ ಅಂದಾಗ ಬೇಸಾಯದ ಶ್ರಮ ಮತ್ತು ಸಮಯದ ಉಳಿತಾಯವಾಗುತ್ತದೆ. ಅದೇ ರೀತಿ 40-50% ನೀರಿನ ಉಳಿತಾಯವಾಗುತ್ತದೆ. ಮಣ್ಣಿನ ಕಣರಚನೆಯಲ್ಲಿಯೂ ಸಹ ಸುಧಾರಣೆಯಾಗುತ್ತದೆ. ಈ ಪದ್ಧತಿಯಲ್ಲಿ ನಾವು ಭತ್ತವನ್ನು ನೇರವಾಗಿ ಬಿತ್ತನೆ ಮಾಡುವುದರಿಂದ ಸಸಿ ಮಡಿ ಅವಶ್ಯಕತೆ ಇರುವುದಿಲ್ಲ. ನಾಟಿ ಮಾಡುವ ಪ್ರಮೇಯವೂ ಸಹ ಇರುವುದಿಲ್ಲ. ಕೂಲಿ ಆಳುಗಳ ಸಂಖ್ಯೆಯಲ್ಲಿ ಸಹ ಉಳಿತಾಯವಾಗುತ್ತದೆ. ಈ ಪದ್ಧತಿಯಲ್ಲಿ ತೆಂಡೆ ಅಥವಾ ಕವಲುಗಳು ಅಂತ ಏನು ಕರೀತೇವೋ ಅದರ ಸಂಖ್ಯೆ ಸಹ ಜಾಸ್ತಿಯಾಗುತ್ತದೆ. ಸಾರಜನಕದ ಬಳಕೆಯ ಸಾಮರ್ಥ್ಯ ಸಹ ಅಧಿಕವಾಗುತ್ತದೆ. ಈ ಪದ್ಧತಿಯಲ್ಲಿ ಕೆಸರು ಗದ್ದೆ ಇಲ್ಲವಾದುದರಿಂದ ಮಿಥೇನ್ ಅನಿಲದ ಉತ್ಪಾದನೆ ಕಡಿಮೆಯಾಗಿ ಪರಿಸರ ಮಾಲಿನ್ಯ ಸಹ ಕಡಿಮೆಯಾಗುತ್ತದೆ. ಈಗ ಏರೋಬಿಕ್ ಪದ್ಧತಿ ಭತ್ತದ ಉತ್ಪಾದನೆಯಲ್ಲಿ ಬಿತ್ತನೆ ಕಾಲ ಮತ್ತು ತಳಿಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ತೀರಾ? ಈ ಬೇರೆ ಭತ್ತದ ಬಿತ್ತನೆಯಂತೆ ಈ ಪದ್ಧತಿಯಲ್ಲೂ ಸಹ ನಾವು ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳುಗಳಲ್ಲಿ ಅಥವಾ ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬಿತ್ತನೆ ಮಾಡಬಹುದು. ಈ ಪದ್ಧತಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದ ತಳಿಗಳೆಂದರೆ ಮಾಸ್ 9461. ಈ ತಳಿ 100-120 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಅದೇ ರೀತಿ ರಾಶಿ ಎಂಬ ತಳಿ ಇದೆ, ಈ ತಳಿಯು ಸಹ 120-125 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಅದೇ ರೀತಿ KRH2 ಎಂಬ ಹೈಬ್ರಿಡ್ ತಳಿ ಸಹ ಇದೆ, ಈ ತಳಿ 125-130 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಇವು ಮುಖ್ಯವಾದಂಥ ತಳಿಗಳು. ಇವುಗಳನ್ನು ನಾವು ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯಕ್ಕೂ ಕೂಡ ಬಳಸ್ಕೋಬಹುದು. ಇನ್ನು ಈ ಒಂದು ಬಿತ್ತನೆಯ ಒಂದು ವಿವಿಧ ಪರಿಕರಗಳಿಗೆ ಬಂದರೆ ಬಿತ್ತನೆ ಬೀಜ, ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗತ್ತೆ ಅಂತೀರಾ? ಓಕೆ, ಬೇರೆ ಪದ್ಧತಿನಲ್ಲಿ ಹೋಲಿಸಿದಾಗ ನಾವು ನಾಟಿ ಪದ್ಧತಿ ಹೋಲಿಸಿದ್ರೆ ಎಕರೆಗೆ 25 kg ಭತ್ತ ಬೇಕಾಗುತ್ತದೆ, ಭತ್ತದ ಬೀಜ ಬೇಕಾಗುತ್ತದೆ ನಾಟಿ ಪದ್ಧತಿ ಪದ್ಧತಿನಲ್ಲಿ. ಆದರೆ ಈ ನೇರ ಬಿತ್ತನೆ ಬೀಜದಲ್ಲಿ ನಮಗೆ 2-2.5 kg ಬಿತ್ತನೆ ಸಾಕಾಗುತ್ತದೆ. ಅದೇ ರೀತಿ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಬಂದಾಗ 4 ton ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರನ ಸಿಫಾರಸು ಮಾಡ್ತೀವಿ. ಎಕರೆಗೆ 4 ton ಅಷ್ಟು ಕೊಟ್ಟಿಗೆ ಗೊಬ್ಬರ ಸಿಫಾರಸು ಮಾಡ್ತೀವಿ. ಈಗ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಬಂದಾಗ ನಾವು 40 kg ಅಷ್ಟು ಸಾರಜನಕ, 20 kg ಅಷ್ಟು ರಂಜಕ ಮತ್ತು 20 kg ಅಷ್ಟು ಪೊಟ್ಯಾಶ್ ರಾಸಾಯನಿಕ ಗೊಬ್ಬರಗಳನ್ನು ಸಿಫಾರಸು ಮಾಡುತ್ತೇವೆ. ಅದೇ ರೀತಿ ಅವಶ್ಯಕತೆಗೆ ಮೇರೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಕೊಡಬೇಕಾಗುತ್ತದೆ. ಈ ಸತುವಿನ ಸಲ್ಫೇಟು ಬೋರಾನ್ ಕೊಡಬೇಕಾಗುತ್ತೆ. ಇನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ನಾವು ಬೇರೆ ಬೆಳೆಗಳಿಗೆ ಭೂಮಿ ಸಿದ್ಧತೆ ಮಾಡಿಕೊಂಡ ಥರನೇ ಈ ಪದ್ಧತಿಗೂ ಭೂಮಿ ಸಿದ್ಧತೆ ಮಾಡಬೇಕು. ಹೇಗೆಂದರೆ 2-3 times ಉಳುಮೆ ಮಾಡಬೇಕಾಗುತ್ತದೆ. ಆ ಭೂಮಿ ಉಳುಮೆ ಆದ ನಂತರ ಎಗ್ಗುಂಟೆ ಅಥವಾ ಅಲುಬೇವು ಉಪಯೋಗಿಸಿ ಸಮತಟ್ಟ ಮಾಡಿಕೊಂಡು ಭೂಮಿಯನ್ನು ಸಿದ್ಧಪಡಿಸ್ಕೋಬೇಕಾಗುತ್ತದೆ. ಅಂದ್ರೆ ಭೂಮಿ ಸಮತಟ್ಟಾಗಿರೋದು ಬಹಳ ಮುಖ್ಯವಾದ ಅವಶ್ಯಕತೆ. ಓಕೆ, ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಏರೋಬಿಕ್ ಪದ್ಧತಿಯಲ್ಲಿ ಭೂಮಿ ಸಮತಟ್ಟವಾಗಿದ್ರೆ ತುಂಬಾ ಒಳ್ಳೆಯದು, ನೀರಿನ ಉಳಿತಾಯ ಜಾಸ್ತಿ ಆಗುತ್ತದೆ. ಇನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ನಾವು ಏನು ಭತ್ತದ ಬೇಸಾಯ ಮಾಡ್ತೀವಿ, ಇದರಲ್ಲಿ ಬಿತ್ತನೆ ವಿಧಾನವನ್ನು ಹೇಗೆ ಅನುಸರಿಸಬೇಕಾಗತ್ತೆ? ಓಕೆ, ಬೇರೆ ಭತ್ತದ ಪದ್ಧತಿಗಿಂತ ಈ ಪದ್ಧತಿ ತುಂಬ ವ್ಯತ್ಯಾಸವಾಗಿರುತ್ತದೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸಮತಟ್ಟಾದ ಭೂಮಿಯಲ್ಲಿ ನಾವು ಬೀಜವನ್ನು ನೇರ ಬಿತ್ತನೆ ಮಾಡಬೇಕಾಗುತ್ತದೆ. ಈ ಪದ್ಧತಿಯಲ್ಲಿ ಕೂರಿಗೆಯಿಂದ 25 cm ಅಂತರದಲ್ಲಿ ಸಾಲುಗಳನ್ನು ಮಾಡಿ ಪ್ರತಿ ಸಾಲಿನಲ್ಲೂ 25 cm ಅಂತರದಲ್ಲಿ 2 ಬೀಜಗಳನ್ನು 5 cm ಆಳವಿಲ್ಲದಂತೆ ಊರಬೇಕು. ಆನಂತರ ಒಣಭೂಮಿಯಲ್ಲಿ ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿದ ನಂತರ ನೀರು ಹಾಯಿಸಬೇಕು. ಪುನಃ 3ನೇ ದಿನಕ್ಕೆ ನೀರು ಹಾಯಿಸುವುದು ಅವಶ್ಯಕ. ಇಲ್ಲದಿದ್ದರೆ ಬೀಜ ಮೊಳಕೆಯೊಡೆದು ಮಣ್ಣಿನಿಂದ ಹೊರಗೆ ಬರುವುದು ಕುಂಠಿತವಾಗುತ್ತದೆ. ಅಂದರೆ ಸಾಲಿನಿಂದ ಸಾಲಿಗೆ 25 cm, ಸಾಲಿನಲ್ಲೂ ಕೂಡ ಸಸಿಯಿಂದ ಸಸಿಗೆ 25 cm ಇರಬೇಕು ಇರಬೇಕಾಗತ್ತೆ. ಓಕೆ, ಇನ್ನು ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಕಳೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಓಕೆ, ನಾವು ವಾಡಿಕೆ ಪದ್ಧತಿಯ ಭತ್ತದ ಬೇಸಾಯದಲ್ಲಿ ನೀರು ನಿಲ್ಲಿಸೋದ್ರಿಂದ ಕಳೆಗಳ ಬಾಧೆ ತುಂಬ ಕಡಿಮೆ ಇರುತ್ತೆ. ಆದರೆ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಕಳೆಗಳ ಬಾಧೆ ತುಂಬ ಜಾಸ್ತಿಯಾಗಿರುತ್ತದೆ. ಆದ್ದರಿಂದ ನಾವು ಈ ಪದ್ಧತಿಯಲ್ಲಿ ಕಳೆನಾಶಕಗಳನ್ನು ಅವಶ್ಯಕವಾಗಿ ಉಪಯೋಗಿಸಲೇಬೇಕಾಗುತ್ತದೆ. ಕಳೆನಾಶಕಕ್ಕೆ ಬಂದರೆ ಹೆಕ್ಟರ್ಗೆ 10% ಪೈರೋಸಲ್ಫ್ಯೂರಾನ್ ಇಥೈಲ್ 250 g ಪುಡಿ ಅಥವಾ ಆಕ್ಸಿಫ್ಲೋರೋಫೇನ್ 400 ml 750 L ನೀರಿನಲ್ಲಿ ಕರಗಿಸಿ ಮಣ್ಣಿನ ಮೇಲೆಲ್ಲ ಸಿಂಪರಿಸಬೇಕು. ಇದರಿಂದ ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ಅದೇ ರೀತಿ ಕುಂಟೆ ಹಾಯಿಸೋದ್ರಿಂದ 20-25 days ನಂತರ 15 ದಿನಕ್ಕೊಂದ್ಸಲ 3 times ಕುಂಟೆ ಹಾಯಿಸೋದ್ರಿಂದ ಸಾಲುಗಳ ಮಧ್ಯೆ ಬರುವ ಕಳೆಗಳನ್ನು ಸಹ ನಿಯಂತ್ರಿಸಬಹುದು. ಇನ್ನು ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ನಾನು ಈಗ ಪೋಷಕಾಂಶಗಳ ಶಿಫಾರಸನ್ನು ಹೇಳಿದೆ. ಆ ಪೋಷಕಾಂಶಗಳಲ್ಲಿ ಬಿತ್ತನೆ ಸಮಯದಲ್ಲಿ ನಾವು ಏನು ಶಿಫಾರಸು ಮಾಡಿರ್ತೇವೋ ಅದರ 50% ಸಾರಜನಕ ಮತ್ತು ಪೊಟ್ಯಾಶ್, ಅದೇ ರೀತಿ ಪೂರ್ತಿ ಅಂದ್ರೆ 100% ರಂಜಕ ಪೋಷಕಾಂಶಗಳನ್ನು ಸಾಲಿನಲ್ಲಿ ಹಾಕಬೇಕಾಗುತ್ತದೆ. ಉಳಿದ 25% ಸಾರಜನಕವನ್ನು ಹಾಗೂ 50% ಪೊಟ್ಯಾಶ್ ಅನ್ನು ಬಿತ್ತಿದ 30 ದಿನಗಳ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನುಳಿದ 25% ಸಾರಜನಕವನ್ನು ಮುಂದಿನ 30 ದಿನಗಳ ಅಂತರದಲ್ಲಿ ಮೇಲು ಗೊಬ್ಬರವಾಗಿ ಕೊಡಬೇಕಾಗುತ್ತದೆ. ಅಂದ್ರೆ ಉಳಿದ 25% ಸಾರಜನಕವನ್ನು 1 ತಿಂಗಳ ಅಂತರದಲ್ಲಿ ಕೊಡಬೇಕಾಗುತ್ತೆ. ಈ ಕೆಲವೊಂದು ಪ್ರದೇಶದಲ್ಲಿ ಮಣ್ಣಿನಲ್ಲಿ ಕಬ್ಬಿಣ ಮತ್ತು ಸತುವಿನ ಕೊರತೆ ಸಹ ಕಾಣಬಹುದು. ಅವಾಗ ಬೆಳೆಯು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಂತ ಸಮಯದಲ್ಲಿ ಮಲ್ಟಿಪ್ಲೆಕ್ಸ್ ಅನ್ನು 10 ml 1 L ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ನಾವು ಆ ಕೊರತೆಯನ್ನು ನಿವಾರಿಸಬಹುದು. ಇನ್ನು ನೀರಿನ ನಿರ್ವಹಣೆ ಈ ಒಂದು ಏರೋಬಿಕ್ ಭತ್ತದ ಬೇಸಾಯದ ಒಂದು ವೈಶಿಷ್ಟ್ಯ ಅಂತ ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಏರೋಬಿಕ್ ಭತ್ತದಲ್ಲಿ ನಾವು 40-50% ನೀರನ್ನು ಉಳಿತಾಯ ಮಾಡಬಹುದು ಅಂತ ಹೇಳಿದೆ. ಹೇಗೆ ಉಳಿತಾಯ ಮಾಡಬಹುದು ಅಂದ್ರೆ, ಈಗ ವಾಡಿಕೆ ಭತ್ತದ ಪದ್ಧತಿಯಲ್ಲಿ ನಾವು ನೀರನ್ನು ಸದಾ ನಿಲ್ಲಿಸಿರ್ತೀವಿ, 5 cm ಆಗಲಿ 10 cm ನೀರು ನಿಲ್ಲಿಸಿರ್ತೀವಿ. ಆದರೆ ಈ ಭತ್ತದಲ್ಲಿ ಅದರ ಅವಶ್ಯಕತೆ ಇರುವುದಿಲ್ಲ. ಈ ಭತ್ತದಲ್ಲಿ ಬಿತ್ತನೆಯಿಂದ ಕೊಯ್ಲಿನವರೆಗೂ ನಾವು ಪ್ರತಿ 5 ದಿನಕ್ಕೊಮ್ಮೆ ನೀರು ಕೊಟ್ಟರೆ ಸಾಕಾಗುತ್ತದೆ. ಆದರೆ 75-100 ದಿನಗಳವರೆಗಿನ ಅವಧಿಯಲ್ಲಿ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ಕಾಪಾಡಿಕೋಬೇಕು. ಅವಾಗೇನಾದ್ರು ನೀರಿನ ಅಂಶ ಕಡಿಮೆ ಆಯ್ತಂದ್ರೆ ನಾವು ಬೀಜಗಳು ಜೊಳ್ಳಾಗ ಸಮಯವಿರುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಮಾತ್ರ ಮಣ್ಣಿನಲ್ಲಿ ನೀರಿನ ಅಂಶ ಕೊರತೆಯಾಗದಂತೆ ಕಾಪಾಡಿಕೊಳ್ಬೇಕು. 75-110 ದಿನ ಅಂದ್ರೆ ಈ ಕಾಳುಗಳೆಲ್ಲ ಅವಾಗ ಬಲಿತಕ್ಕೆ, ಅದು ಹೂ ಬರಕ್ಕಿಂತ ತೆನೆ ಹೊರಗಡೆ ಬರಕ್ಕಿಂತ ಮುಂಚೆ ಸಮಯ, ಆನಂತರ ಕಾಳುಗಳು ಬಳಿಯುತ್ತಾ ಇರ್ತವೆ. ಆ ಸಮಯದಲ್ಲಿ ನೀರಿನ ಅಂಶ ಚೆನ್ನಾಗಿರಬೇಕಾಗುತ್ತೆ. ನೀರಿನ ಕೊರತೆಯಾಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ರೈತರ ಒಂದು ದೂರನು ಕೂಡ ಇದೆ ಇರುತ್ತೆ, ನಮ್ದು ಸಾಕಷ್ಟು ಜೊಳ್ಳು ಬಂದ್ಬಿಡ್ತು ಏರೋಬಿಕ್ ಭತ್ತದಲ್ಲಿ ಅಂತ. ಇದೊಂದು ಅಂಶವನ್ನು ನೆನ್ಪಿಟ್ಕೋಬೇಕು. ಅದೇ ತರ ಆ ಕೀಟ ಒಂದು ಬರುತ್ತೆ, ತೆನೆ ಕೀಟ ಅಂತ, ಆ ಕೀಟದಿಂದನೂ ಜೊಳ್ಳಾಗ ಸಮಯ ಇರುತ್ತೆ, ಸಾಧ್ಯತೆ ಇರುತ್ತೆ. ಇನ್ನು ಅಂತರ ಬೇಸಾಯವನ್ನ ಈ ಏರೋಬಿಕ್ ಪದ್ಧತಿಯಲ್ಲಿ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ನಾನು ಮುಂಚೆನೆ ಹೇಳಿದಾಗೆ ಕಳೆಗಳ ಬಾಧೆ ತುಂಬಾ ಇರುತ್ತದೆ. ಆದ್ದರಿಂದ ಈ ಭತ್ತದ ಬಿತ್ತನೆಯಲ್ಲಿ ನಾವು ಬಿತ್ತನೆಯಾದ 15-20 ದಿನಗಳಲ್ಲಿ ಕುಂಟೆ ಆಯಿಸುವುದರಿಂದ ಕಳೆಗಳನ್ನು ಪೂರ್ತಿಯಾಗಿ ನಿವಾರಣೆ ಮಾಡಬಹುದು. ಈ ರೀತಿಯಾಗಿ 12-15 ದಿನಕ್ಕೊಮ್ಮೆ 2-3 ಸಲ ಕುಂಟೆ ಉಪಯೋಗಿಸುವುದರಿಂದ ಕಳೆಗಳ ನಿಯಂತ್ರಣ ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಗಾಳಿ ಆಡುವುದರಿಂದ ಆಳವಾದ ಮತ್ತು ಶಕ್ತಿಯುತವಾದ ಬೇರಿನ ಬೆಳವಣಿಗೆಯಾಗಿ ಅಧಿಕ ತೆಂಡೆಗಳು ಬರುವ ಸಾಧ್ಯತೆ ಇರುತ್ತದೆ. ಅಂತರ್ಬೇಸಾಯದಿಂದ ಮಣ್ಣು ಸಡಿಲವಾಗಿ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಆದ್ದರಿಂದ ಅರೆ ನೀರಾವರಿ ಪದ್ಧತಿ ಅಥವಾ ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಅಂತರ್ಬೇಸಾಯ ತುಂಬಾ ಮುಖ್ಯವಾಗಿರುತ್ತದೆ. ಇನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ಈ ಕೀಟಪೀಡೆಗಳು ಮತ್ತು ರೋಗಗಳ ಹತೋಟಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಏರೋಬಿಕ್ ಪದ್ಧತಿಯಲ್ಲಿ ಹೆಚ್ಚು ಗಾಳಿ ಆಡುವುದರಿಂದ ಮತ್ತು ಬೆಳೆಯಲ್ಲಿ ಆರ್ದ್ರತೆಯ ಅಂಶ ತುಂಬಾ ಕಡಿಮೆ ಇರುವುದರಿಂದ ರೋಗ ರುಜಿನಗಳ ಬಾಧೆ ತುಂಬಾ ಕಡಿಮೆ ಇರುತ್ತದೆ. ಅದೇ ರೀತಿ ಕೀಟ ಪೀಡೆಗಳು ಕಾಣಿಸಿಕೊಂಡಲ್ಲಿ ಮಾತ್ರ ನಾವು ಕೀಟನಾಶಕಗಳನ್ನು ಉಪಯೋಗಿಸಬೇಕು. ಇಲ್ಲವಾದರೆ ಇದರಲ್ಲಿ ಕೀಟ ಪೀಡೆಗಳು ಮತ್ತು ರೋಗಗಳ ಬಾಧೆ ತುಂಬಾ ಕಡಿಮೆ ಇರುತ್ತದೆ. ಇನ್ನು ಏರೋಬಿಕ್ ಪದ್ಧತಿಯಲ್ಲಿ ನಾವು ಒಂದು ಎಕರೆಗೆ ಎಷ್ಟು ಇಳುವರಿಯನ್ನು ಪಡಿಬಹುದು ಅಂತೇಳಿ? ಓಕೆ, ನಾವು ಏರೋಬಿಕ್ ಪದ್ಧತಿಯಲ್ಲಿ ಶಿಫಾರಸು ಮಾಡಿದ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಎಕರೆಗೆ 18-20 ಕ್ವಿಂಟಲ್ ಕಾಳಿನ ಇಳುವರಿ ಪಡೆಯಬಹುದು. ಅದೇ ರೀತಿ 20-22 ಕ್ವಿಂಟಲ್ನಷ್ಟು ಮೇವನ್ನು ಸಹ ಪಡೆಯಬಹುದು. ಇನ್ನು ಶ್ರೀ ಪದ್ಧತಿ ಭತ್ತದ ಬೇಸಾಯ ಕೂಡ ಬಹಳ ಮುಖ್ಯವಾದಂಥ ಒಂದು ಪದ್ಧತಿ. ಇದರಲ್ಲೂ ಕೂಡ ನೀರಿನ ಒಂದು ಉಳಿತಾಯವನ್ನು ನಾವು ಮಾಡ್ಕೋಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಶ್ರೀ ಪದ್ಧತಿ ಅಂದ್ರೆ ಏನು ಅಂತೀರಿ? ಓಕೆ, ಶ್ರೀ ಪದ್ಧತಿ ಅಂದರೆ ಇದರಲ್ಲೂ ಸಹ ನಾವು ಕಡಿಮೆ ಬಿತ್ತನೆ ಬೀಜವನ್ನು ಉಪಯೋಗಿಸಿಕೊಂಡು ಇದರಲ್ಲಿ ನೀರು ನಿಲ್ಲಿಸದೆ ಮತ್ತು ಕೆಸರು ಗದ್ದೆ ಮಾಡೇ ಮಾಡುತ್ತೇವೆ. ನೀರನ್ನು ಸಹ ನಿಲ್ಲಿಸುವುದಿಲ್ಲ ಅಷ್ಟೇ, ಇದನ್ನು ಮಾಡಿದರೂ ನಾವು ಹೆಚ್ಚಿಗೆ ಇಳುವರಿ ಪಡೆಯಬಹುದು. ಇದನ್ನು ನಾವು ಶ್ರೀ ಪದ್ಧತಿ ಅಂತ ಕರೆಯುತ್ತೇವೆ. ಇನ್ನು ಶ್ರೀ ಪದ್ಧತಿಯಲ್ಲಿ ಈ ಸಸಿ ಮಡಿ ನಾವು ತಯಾರು ಮಾಡ್ಕೋಬೇಕಾಗತ್ತೆ, ಇದನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಶ್ರೀ ಪದ್ಧತಿಯಲ್ಲಿ ಸಸಿ ಮಡಿ ಮಾಡುವುದು ತುಂಬಾ ಮುಖ್ಯವಾಗಿ ಬೇಕಾಗುತ್ತದೆ. ಇದರಲ್ಲಿ ನಾವು ಒಂದು ಎಕರೆ ನಾಟಿ ಮಾಡಲು ಒಂದು ಗುಂಟೆ ವಿಸ್ತೀರ್ಣದ ಸಸಿ ಮಡಿ ಪ್ರದೇಶ ಬೇಕು. ಇಲ್ಲಿ ಒಳ್ಳೆಯ ಸಸಿ ಮಡಿ ತಯಾರು ಮಾಡಲು ನಾವು ಚೆನ್ನಾಗಿ ಭೂಮಿಯ ಉಳುಮೆ ಮಾಡಬೇಕಾಗುತ್ತದೆ. ಕೆಸರು ಆದ ಮಣ್ಣನ್ನು ಸಮ ಮಾಡಿ ಮಡಿಯ ಸುತ್ತಲೂ ಇರುವ ಮಣ್ಣನ್ನು ಮಡಿಗೆ ಏರಿಸಬೇಕಾಗುತ್ತದೆ. ಆನಂತರ ಸಸಿ ಮಡಿಗಳನ್ನು ಸುಲಭವಾಗಿ ನಿರ್ವಹಿಸಲು 1 ಮೀಟರ್ ಅಗಲ ಮತ್ತು 20 ಮೀಟರ್ ಉದ್ದ ಸಸಿ ಮಡಿ ಮಾಡಿದರೆ ಅನುಕೂಲವಾಗುತ್ತದೆ. ಮಡಿಯ ಸುತ್ತಲೂ ಮರದ ಅಲಗೆ ಅಥವಾ ಬಿದಿರನ್ನು ಬೆಂಬಲವಾಗಿ ಇಡಬೇಕು. ಹೀಗೆ ಸಿದ್ಧಗೊಂಡ ಮಡಿಯಲ್ಲಿ ಮೊದಲು ಕೊಟ್ಟಿಗೆ ಗೊಬ್ಬರವನ್ನು 1/2 ಅಂಗುಲ ದಪ್ಪವಾಗಿ ಹರಡಬೇಕು. ಇದರ ಮೇಲೆ ತೆಳುವಾಗಿ 1 ಎಕರೆಗೆ ಬೇಕಾಗುವ 2 ಕೆಜಿ ಬಿತ್ತನೆ ಬೀಜವನ್ನು 12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ 24 ಗಂಟೆಗಳವರೆಗೆ ಕಾವು ಕೊಟ್ಟು ಮೊಳಕೆ ಬಂದಿರುವ ಬೀಜಗಳನ್ನು ಸಸಿ ಮಡಿಯಲ್ಲಿ ತೆಳುವಾಗಿ ಬಿತ್ತಬೇಕು. ಆನಂತರ ಕೊಟ್ಟಿಗೆ ಗೊಬ್ಬರವನ್ನು ಮೊಳಕೆ ಬಂದ ಬೀಜದ ಮೇಲೆ ತೆಳುವಾಗಿ ಎರಚಬೇಕು. ಆನಂತರ ಭತ್ತದ ಹುಲ್ಲನ್ನು ಒದಿಸಿ 2 ದಿನಗಳವರೆಗೆ ಕಾಪಾಡಿಕೊಳ್ಳಬೇಕು. ಆ ಭತ್ತದ ಹುಲ್ಲಿನ ಮೇಲೆ ರೋಜ್ ಕ್ಯಾನ್ ಬಳಸಿ ಜಾಗರೂಕತೆಯಿಂದ ನೀರು ಹಾಕಬೇಕು. ಈ ರೀತಿ ತಯಾರಿಸಿದ ಸಸಿಗಳು 8-12 ದಿನಗಳಲ್ಲಿ ನಾಟಿ ಮಾಡಲು ಸಿದ್ಧವಾಗುತ್ತವೆ. ಓಹೋ, ಎಳೆ ಸಸಿಗಳನ್ನೇ ನಾವು ಬಳಸ್ಕೋಬೇಕು. ಇದರಲ್ಲಿ ಎಳೆ ಸಸಿಗಳೇ ಬಳಸೋದ್ರಿಂದ ತೆಂಟೆಗಳು ತುಂಬಾ ಜಾಸ್ತಿ ಬರೋ ಸಾಧ್ಯತೆ ಇರುತ್ತದೆ. ಆದ್ರಿಂದ ಎಳೆ ಸಸಿಗಳನ್ನೇ ನಾವು ಬಳಸ್ಕೋಬೇಕಾಗುತ್ತದೆ. ಈಗ ಎಳೆ ಸಸಿಗಳನ್ನು ನಾವು ನಾಟಿಗೆ ಬಳಸ್ಕೊಳ್ಳೋದ್ರಿಂದ ಭೂಮಿಯ ಸಿದ್ಧತೆಯನ್ನು ಕೂಡ ಬಹಳ ಮುತುವರ್ಜಿಯಿಂದ ಮಾಡಬೇಕಾಗುತ್ತೆ. ಈ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತೆ ನಾಟಿ ಮಾಡುವಂತ ಕ್ರಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾವು ವಾಡಿಕೆ ಪದ್ಧತಿಯಲ್ಲಿ ಏನು ಯಾವ ರೀತಿ ಕೆಸರು ಎಲ್ಲ ಮಾಡ್ತೀವೋ ಅದೇ ತರ ಈ ಪದ್ಧತಿಯಲ್ಲೂ ಸಹ ನಾವು ಭೂಮಿಯನ್ನು ಸಿದ್ಧ ಮಾಡಿಕೊಳ್ಬೇಕು. ಭೂಮಿ ಸಿದ್ಧತೆ ಮಾಡಿಕೊಳ್ಳುವಾಗ ಚೆನ್ನಾಗಿ ರಾಡಿ ಆಗಿರುವಂತೆ ಕಾಪಾಡಿಕೊಳ್ಳಬೇಕು. ಆನಂತರ ರಾಡಿಯಾದ ಭೂಮಿಯಲ್ಲಿ 2 ಮೀಟರ್ ಅಂತರದಲ್ಲಿ 30 ಸೆಂಟಿಮೀಟರ್ ಅಗಲದ ಕಾಲುವೆಗಳನ್ನು ಮಾಡ್ಕೋಬೇಕು. ಆನಂತರ ಕಾಲುವೆಗಳನ್ನು ಮಾಡಲು ನಾವು ಮರದ ದಿಂಡನ್ನು ಸಹ ಉಪಯೋಗಿಸಬಹುದು. ಕಾಲುವೆಗಳು ಮಾಡಿದ ನಂತರ ಮಡಿಯನ್ನು ಸಮತಟ್ಟಾಗಿ ಮಾಡಿ 25 ಸೆಂಟಿಮೀಟರ್ ಸಾಲಿನಲ್ಲಿ ಪ್ರತಿ ಸಸಿಯಿಂದ ಸಸಿಗೆ 25 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಒಂದು ಗುಣಿಗೆ ಒಂದು ಸಸಿಯನ್ನು ಮಾತ್ರ ನಾಟಿ ಮಾಡಬೇಕು ಮತ್ತು 1 ಚದರ ಮೀಟರ್ಗೆ 16 ಸಸಿಗಳಷ್ಟೇ ಬರುವಂತೆ ಎಚ್ಚರ ವಹಿಸಬೇಕು. 16 ಸಸಿಗಳಿಂದ ಜಾಸ್ತಿ ಸಸಿ ಆದರೆ ನಾವು ತೆಂಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ದಟ್ಟಣೆ ಆಗುತ್ತದೆ. ಆದ್ದರಿಂದ ನಾವು 1 ಚದರ ಮೀಟರ್ಗೆ 16 ಸಸಿಗಳಷ್ಟೇ ಬರುವಂತೆ ಎಚ್ಚರ ವಹಿಸಬೇಕು. ಸಾಧಾರಣವಾಗಿ ನಾವು ಸಾಂಪ್ರದಾಯಿಕ ನಾಟಿ ಪದ್ಧತಿಯಲ್ಲಿ 55-60 ಗುಣಿಗಳು ಬರಬೇಕು ಅಂತ ನಾವು ಕೂಲಿ ಆಳುಗಳನ್ನು ಉಪಯೋಗಿಸೋದ್ರಿಂದ ಅವರು 55-60 ಸಸಿಗಳನ್ನು ಇಟ್ಟು ದಟ್ಟಣೆ ಆದ್ರಿಂದ ತೆಂಟೆಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿರುತ್ತದೆ. ಆದ್ರೆ ಈ ಪದ್ಧತಿಯ ವೈಶಿಷ್ಟ್ಯ ಇದು ಅಂದ್ರೆ 1 ಚದುರ ಮೀಟರ್ಗೆ ಕೇವಲ 16 ಸಸಿ ಗುಣಿಗಳು ಬಂದ್ರೆ ಸಾಕಾಗುತ್ತೆ. ಏರೋಬಿಕ್ ಪದ್ಧತಿಯಲ್ಲೂ ಅಷ್ಟೇ 16 ಸಸಿಗಳೇ ಬರ್ತವೆ. ಈ ಶ್ರೀ ಪದ್ಧತಿನಲ್ಲೂ ಸಹ 16 ಗುಣಿಗಳೇ ಸಹ ಬರುತ್ತೆ, ಚದುರ ಮೀಟರ್ ಬರುತ್ತೆ. ಅದೇ ರೀತಿ ನಾವು ಸಸಿಯನ್ನು ನಾಟಿ ಮಾಡುವಾಗ ಸಸಿಯನ್ನು ಬೀಜ ಮಣ್ಣು ಮತ್ತು ಬೇರಿನ ಸಮೇತ ಜಾಗರೂಕತೆಯಿಂದ ಮಡಿಯಿಂದ ತೆಗೆದು ಗದ್ದೆಯ ಮಣ್ಣಿನ ಮೇಲ್ಪದರದಲ್ಲಿ ನಾಟಿ ಮಾಡಬೇಕು. ಅದು ಬೀಜದಲ್ಲಿ ಇನ್ನೂ ಆಹಾರ ಇರುತ್ತೆ, ಆದ್ದರಿಂದ ಬೀಜ ಮಣ್ಣು ಮತ್ತು ಬೇರು ಎಲ್ಲ ಒಟ್ಟಿಗೆ ತಗೊಂಡ್ಬಂದು ಮಣ್ಣಿನ ಮೇಲ್ಪದರದಲ್ಲಿ ನಾಟಿ ಮಾಡಬೇಕು. ಹೀಗೆ ನಾಟಿ ಮಾಡಿದರೆ ಸಸಿಗಳು ಬೇಗ ಭೂಮಿಯಲ್ಲಿ ಹೊಂದಿಕೊಂಡು ಬೇಗ ತೆಂಟೆಗಳು ಓಡುವುದಕ್ಕೆ ಸಹಾಯವಾಗುತ್ತದೆ. ನಾವು ನಾಟಿ ಮಾಡುವುದಕ್ಕಿಂತ ಮುಂಚೆ 4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರಕೆ ಮಾಡಿ ನಂತರ ನಾಟಿ ಮಾಡಬೇಕಾಗುತ್ತೆ. ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಮಿಶ್ರ ಮಾಡೋದ್ರಿಂದ ಜಮೀನು ಸಾಕಷ್ಟು ಮೃದುವಾಗುತ್ತೆ ಮತ್ತೆ ನಾಟಿಗೂ ಕೂಡ ಅನುಕೂಲವಾಗುತ್ತದೆ. ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿರುತ್ತೆ. ಈ ಎಳೆ ಸಸಿಗಳು ಬೇರು ಬಿಡೋದಕ್ಕೂ ಕೂಡ ಅನುಕೂಲವಾಗುತ್ತದೆ. ಇನ್ನು ಮುಖ್ಯವಾಗಿ ತಾವು ಈಗಾಗಲೇ ತಿಳಿಸಿದ್ರಿ ನಾಟಿ ಮಾಡೋದಕ್ಕೆ ಎಳೆ ಸಸಿಗಳನ್ನೇ ಬಳಸ್ಕೋಬೇಕು ಅಂತ, ಎಷ್ಟು ದಿನದ ಸಸಿಗಳನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತೀರಿ? ನಾನು ಮುಂಚೆನೇ ಹೇಳಿದ ಹಾಗೆ 8-12 ದಿನಗಳ ಸಸಿಗಳನ್ನು ನಾವು ನಾಟಿ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು ಅಂತಲೂ ಹೇಳಿದೆ. ಈ ಎಳೆ ಸಸಿಗಳನ್ನು ಉಪಯೋಗಿಸೋದ್ರಿಂದ ಹೆಚ್ಚಿನ ತೆಂಡೆಗಳು ಬರ್ತವೆ. ಹೆಚ್ಚಿನ ತೆಂಡೆಗಳು ಬಂದಾಗ ನಮಗೆ ಹೆಚ್ಚಿನ ತೆನೆಗಳು ಬರುತ್ತೆ, ಹೆಚ್ಚಿನ ಕಾಳು ಸಿಗುತ್ತದೆ, ಅದರಿಂದ ಇಳುವರಿ ಸಹ ಜಾಸ್ತಿ ಆಗುತ್ತದೆ. 8-12 ದಿನ ಅಂದ್ರೆ 2 ಗರಿಗಳ ಹಂತ, 2 ಗರಿಗಳು ಬಂದಿರ್ತವೆ. ಇನ್ನ ಈ ಒಂದು ಶ್ರೀ ಪದ್ಧತಿಯಲ್ಲಿ ಕಳೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಓಕೆ, ನಾವು ಶ್ರೀ ಪದ್ಧತಿಯಲ್ಲಿ ಕಳೆನಾಶಕದ ಬಗ್ಗೆ ಯಾರೂ ಶಿಫಾರಸು ಮಾಡ್ತಾ ಇಲ್ಲ. ಶ್ರೀ ಪದ್ಧತಿ ನಾವು ತಂದಿರೋದೇ ಸಾವಯವ ಕೃಷಿ ಅಂತಾನೆ ತಂದ್ರು, ಹಾಗಾಗಿ ಇದರಲ್ಲಿ ಸಾವಯವ ಗೊಬ್ಬರನೇ ನಾವು ಶಿಫಾರಸು ಮಾಡ್ತಾ ಇದ್ವಿ. ಅದೇ ತರ ರಾಸಾಯನಿಕ ಕಳೆನಾಶಕ ನಾವು ಯಾವುದನ್ನು ಶಿಫಾರಸು ಮಾಡ್ತಿಲ್ಲ. ಆದ್ರಿಂದ ಈ ಪದ್ಧತಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅದೇ ವಾಡಿಕೆ ಪದ್ಧತಿಯಲ್ಲಿ ನೀರಿರೋದ್ರಿಂದ ಕಳೆಗಳು ಬರುವುದಿಲ್ಲ, ಆದ್ರೆ ಈ ಪದ್ಧತಿಯಲ್ಲಿ ನೀರು ಕಡಿಮೆ ಇರುತ್ತೆ, ಆದ್ರಿಂದ ಕಳೆಗಳು ಜಾಸ್ತಿ ಬರೋ ಸಾಧ್ಯತೆ ಇರುತ್ತದೆ. ಆದ್ರಿಂದ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, 10-12 ದಿನಗಳ ನಂತರ ರೋಟೋವೀಡರ್ ಅಂತ ಸಾಧನ ಇದೆ, ಇದನ್ನು ಉಪಯೋಗಿಸಿಕೊಂಡು ಕಳೆಗಳನ್ನು ನಿಯಂತ್ರಿಸಬಹುದು. ಸಾಲುಗಳ ಮಧ್ಯದಲ್ಲಿ ಅದನ್ನ ಓಡಾಡಿಸಬೇಕಾಗುತ್ತೆ. 2 ಕಡೆನ 25-25 ಸೆಂಟಿಮೀಟರ್ ಇರೋದ್ರಿಂದ 2 ಕಡೆಯನ್ನು ನಾವು ರೋಟೋವೀಡರ್ ಉಪಯೋಗಿಸೋದ್ರಿಂದ ಏನೇ ಕಳೆಗಳು ಮೊಳಕೆ ಆಗಿರ್ತಾವಲ್ಲ ಅವೆಲ್ಲ ಭೂಮಿನಲ್ಲಿ ಸೇರುತ್ತೆ, ಹೂತೋಗುತ್ತೆ. ಈ ತರ ಮಾಡಿದ್ರಿಂದ ನಮಗೆ ಹೆಕ್ಟೇರ್ಗೆ 1 ಟನ್ ಅಷ್ಟು ಕಳೆಗಳನ್ನು ಗೊಬ್ಬರವಾಗಿ ಪರಿವರ್ತಿಸ್ಕೋಬಹುದು. ಒಂದು ಹೆಕ್ಟೇರ್ಗೆ ಅಂದ್ರೆ ಅದು ಚೆನ್ನಾಗಿ ಕೆಸರಿನಲ್ಲಿ ಹುದುಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇನ್ನ ಈ ಒಂದು ಶ್ರೀ ಪದ್ಧತಿಯ ವೈಶಿಷ್ಟ್ಯ ಕೂಡ ನೀರಿನ ನಿರ್ವಹಣೆ ಅಂತ ಹೇಳ್ಬೋದು. ಈ ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಓಕೆ, ಈ ಪದ್ಧತಿಯಲ್ಲಿ ನಾವು ಗದ್ದೆಯನ್ನು ಯಾವಾಗಲೂ ತೇವಾಂಶದಿಂದ ಇರುವಂತೆ ನೋಡ್ಕೋಬೇಕು ಮತ್ತು ಗದ್ದೆಯಲ್ಲಿ ನೀರು ನಿಲ್ಲದಂತೆ ಸಹ ಎಚ್ಚರ ವಹಿಸಬೇಕು. ಗದ್ದೆಯಲ್ಲಿ ನೀರು ಜಾಸ್ತಿ ನಿಂತಿದ್ರೆ ಪೋಷಕಾಂಶಗಳು ಭೂಮಿಯಲ್ಲಿ ಹಿಂಗ್ ಹೋಗ್ಬಿಡುತ್ತೆ, ಆದ್ರಿಂದ ಸಸಿಗಳಿಗೆ ಪೋಷಕಾಂಶಗಳು ಸಿಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಆದ್ರಿಂದ ನಾವು ಪ್ರತಿ 2 ಮೀಟರ್ ಅಂತರದಲ್ಲಿ ಸಾಲುಗಳನ್ನು ತೆಗೆಯುತ್ತೇವೆ, ನೀರು ಕೊಟ್ಟ ನಂತರ ಮತ್ತು ನೀರನ್ನು ಪುನಃ ಬಸಿಯುತ್ತೇವೆ. ಆದ್ದರಿಂದ ಇದರಲ್ಲಿ ಒಣ ಮತ್ತು ತೇವಾಂಶವು ಬಿಟ್ಟು ಬಿಟ್ಟು ಬರುವುದರಿಂದ ಬೇರಿನ ಬೆಳವಣಿಗೆ ಸಮೃದ್ಧಿಯಾಗುತ್ತದೆ. ಅದರಿಂದ ಪೋಷಕಾಂಶಗಳು ಹೀರಿಕೊಳ್ಳುವಿಕೆ ಜಾಸ್ತಿಯಾಗಿ ತೆಂಟೆಗಳು ಜಾಸ್ತಿ ಆಗುತ್ತದೆ ಮತ್ತು ಕಾಳಿನ ಇಳುವರಿ ಸಹ ಜಾಸ್ತಿ ಆಗುತ್ತದೆ. ಅಂದ್ರೆ ನೀರು ನಿಲ್ಲಬಾರದು, ತೇವಾಂಶ ಆರಬಾರದು. ಹೌದು, ಆ ಒಂದು ಮಟ್ಟದಲ್ಲೇ ನಾವು ತೇವಾಂಶವನ್ನು ಕಾಪಾಡೋದೇ. ನಾವು ಏರೋಬಿಕ್ ಪದ್ಧತಿಯಲ್ಲಿ 40-50% ನೀರು ಉಳಿತಾಯವಾಗುತ್ತೆ ಅಂತೀವಿ, ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ 30-40% ನೀರಿನ ಉಳಿತಾಯವಾಗುತ್ತದೆ. ಇನ್ನ ತಾವು ಆಗಲೇ ತಿಳಿಸ್ಕೊಟ್ರಿ ಈ ಶ್ರೀ ಪದ್ಧತಿ ಅಂದ್ರೆ ಮುಖ್ಯವಾಗಿ ಸಾವಯವ ಕೃಷಿಗೆ ಸೂಕ್ತವಾದಂತ ಪದ್ಧತಿ ಅಂತಲೇ ಇದನ್ನು ಅಭಿವೃದ್ಧಿ ಮಾಡಿರೋದು ಅಂತ ಅಂದ್ರು. ಹಾಗಾದ್ರೆ ಶ್ರೀ ಪದ್ಧತಿನಲ್ಲಿ ಸಾವಯವ ಗೊಬ್ಬರಗಳ ಪ್ರಾಮುಖ್ಯತೆ ಏನು, ಮತ್ತೆ ಈ ಸಾವಯವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಒದಗಿಸ್ಬೇಕಾಗತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾವು ಸಾವಯವ ಗೊಬ್ಬರಗಳ ಬಗ್ಗೆ ಹೇಳಬೇಕು ಅಂದರೆ, ನಾವು ಸಾವಯವ ಗೊಬ್ಬರಗಳು ಭೂಮಿನಲ್ಲಿ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತದೆ, ಹಾಗೂ ನಾವು ಬೇರೆ ಬೇರೆ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನಲ್ಲಿ ವಿವಿಧ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿಗೊಳ್ಳುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಪೋಷಕಾಂಶಗಳು ಗಿಡಗಳಿಗೆ ಸಿಗುತ್ತದೆ, ಸಸಿಗಳಿಗೆ, ಹಾಗೂ ಸಸಿಗಳ ಬೆಳವಣಿಗೆ ಹೆಚ್ಚಾಗುತ್ತದೆ, ಇದರಿಂದ ಇಳುವರಿ ಸಹ ಜಾಸ್ತಿ ಆಗುತ್ತದೆ. ನಾವು ಎಷ್ಟು ಸಾವಯವ ಗೊಬ್ಬರ ಹಾಕಬೇಕು ಅಂದರೆ 1 ಎಕರೆಗೆ 4 ಟನ್ನಷ್ಟು ಸಾವಯವ ಗೊಬ್ಬರ ಒದಗಿಸಬೇಕಾಗುತ್ತದೆ. ಅಂದರೆ ಇಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ನಾವು ಬಳಸಬಹುದು. ಎರೆಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಆಗ್ಬೋದು, ಇಲ್ಲಾಂದ್ರೆ ಹಸಿರೆಲೆ ಗೊಬ್ಬರ ಆಗ್ಬೋದು. ಒಟ್ಟಾರೆ ಸಾವಯವ ರೂಪದಲ್ಲಿ ಹೆಚ್ಚು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಇನ್ನು ಶ್ರೀ ಪದ್ಧತಿಯಲ್ಲೂ ಕೂಡ ಏನಾದರೂ ಈ ಸಸ್ಯ ಸಂರಕ್ಷಣೆಯ ಅವಶ್ಯಕತೆ ಇರುತ್ತೆಯೇ? ಹೆಚ್ಚಾಗಿ ಸಸ್ಯ ಸಂರಕ್ಷಣೆ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಶ್ರೀ ಪದ್ಧತಿಯಲ್ಲಿ ನಾವು ಆರೋಗ್ಯವಂತ ಪೈರುಗಳಿರೋದ್ರಿಂದ ಕೀಟ ಮತ್ತು ರೋಗದ ಬಾಧೆ ಬರುವುದು ತುಂಬ ಕಡಿಮೆ. ಆದ್ದರಿಂದ ಕೀಟನಾಶಕಗಳಾಗಲಿ ಅಥವಾ ರೋಗನಾಶಕಗಳಿಗೆ ಬಳಸುವ ಪ್ರಮೇಯ ಕಡಿಮೆ. ಅಕಸ್ಮಾತ್ ರೋಗಗಳು ಅಥವಾ ಕೀಟಗಳು ಬಂದರೆ ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನು ಉಪಯೋಗಿಸಿಕೊಳ್ಳಬೇಕಾಗುತ್ತೆ. ಸಿಂಪಡಣೆ ಅಂದರೆ ಅವಶ್ಯಕತೆ ಆಧಾರಿತ ಸಸ್ಯ ಸಂರಕ್ಷಣೆಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ನಾವು ಸಾಲಿನಿಂದ ಸಾಲಿಗೆ ಮತ್ತು ಒಂದು ಗುಣಿಯಿಂದ ಗುಣಿಗೆ 25 ಸೆಂಟಿಮೀಟರ್ ಅಂತರವನ್ನು ಕೊಡೋದ್ರಿಂದ ಸಾಕಷ್ಟು ಗಾಳಿ ಆಡುತ್ತೆ. ಆನಂತರ ಆರ್ದ್ರತೆ ಕಡಿಮೆ, ನೀರನ್ನು ಕೂಡ ನಿಲ್ಲಿಸದೇ ಇರೋದ್ರಿಂದ ನಾವು ಇಲ್ಲಿ ಈ ಕೀಟ ಮತ್ತು ರೋಗಗಳ ಹಾವಳಿ ಕಡಿಮೆ ಆಗಿರುತ್ತೆ ಹೇಳ್ಬೋದು. ಇನ್ನು ಈ ಶ್ರೀ ಪದ್ಧತಿಯಲ್ಲಿ 1 ಎಕರೆಗೆ ಎಷ್ಟು ಇಳುವರಿಯನ್ನು ಪಡಿಬಹುದು ಅಂತೀರಿ? ಓಕೆ, ಈ ಶ್ರೀ ಪದ್ಧತಿಯಲ್ಲಿ ಎಕರೆಗೆ ನಾವು 28-30 ಕ್ವಿಂಟಾಲ್ ವರೆಗೂ ಕಾಳಿನ ಇಳುವರಿ ಪಡೆಯಬಹುದು. ಅದೇ ರೀತಿ 30-32 ಕ್ವಿಂಟಾಲ್ ಅಷ್ಟು ಮೇವನ್ನು ಸಹ ಪಡೆಯಬಹುದು. ಅಂದರೆ ಈ ಶ್ರೀ ಪದ್ಧತಿಗೆ ಎಲ್ಲ ತಳಿಗಳು ಸೂಕ್ತವಾಗ್ತವೆ ಅಂತಾರೆ ತಾವು? ಹ್ಞೂ, ಎಲ್ಲ ತಳಿಗಳನ್ನು ಶ್ರೀ ಪದ್ಧತಿಯಲ್ಲಿ ಬೆಳೆಯಬಹುದು. ಈ ವಾಡಿಕೆ ಪದ್ಧತಿ ಮತ್ತು ಶ್ರೀ ಪದ್ಧತಿಗೆ ಏನು ವ್ಯತ್ಯಾಸ ಇದೆ ಅಂದರೆ, ಈ ವಾಡಿಕೆ ಪದ್ಧತಿಯಲ್ಲಿ ನಾವು ಸಸಿಗಳನ್ನು 25-30 ದಿನ ಸಸಿಗಳನ್ನು ನಾಟಿ ಮಾಡ್ತೀವಿ, ಹಂಗಾಗಿ ತೆಂಟೆಗಳು ಬರೋದು ಕಡಿಮೆ ಆಗುತ್ತೆ. ಅದು ಆ ಪದ್ಧತಿಯಲ್ಲಿ ತುಂಬ ಆಳವಾಗಿ ಸಸಿಗಳು ನಾಟಿ ಮಾಡೋದ್ರಿಂದ ತೆಂಟೆಗಳು ಬರೋ ಸಾಧ್ಯತೆ ಕಡಿಮೆ. ಜೊತೆಗೆ ನೀರನ್ನು ನಿಲ್ಲಿಸ್ತೀವಲ್ಲ, ನೀರನ್ನು ನಿಲ್ಲಿಸ್ತೀವಿ, 5 ಸೆಂಟಿಮೀಟರ್ಷ್ಟು ನೀರು ನಿಲ್ಲಿಸ್ತೀವಿ. ಹಾಗಾಗಿ ಈ ಇದೇ ಈ ಶ್ರೀ ಪದ್ಧತಿ ಮತ್ತು ವಾಡಿಕೆ ಪದ್ಧತಿ ಇರೋ ವ್ಯತ್ಯಾಸ. ಆದ್ರಿಂದ ತಳಿಗಳು ಇದರಲ್ಲಿ ಏನು ವ್ಯತ್ಯಾಸವಾಗುವುದಿಲ್ಲ. ಆ ವಾಡಿಕೆ ಪದ್ಧತಿಯಲ್ಲಿ ಉಪಯೋಗಿಸುವಂತ ತಳಿಗಳನ್ನು ಸಹ ನಾವು ಶ್ರೀ ಪದ್ಧತಿಯಲ್ಲಿ ಉಪಯೋಗಿಸ್ಕೋಬಹುದು. ಶ್ರೀ ಪದ್ಧತಿಯಲ್ಲಿ ಒಂದು ತೆಳುವಾದ ಪೊರೆ ರೀತಿಯಲ್ಲಿ ನೀರು ನಿಲ್ಲಿಸಬೇಕಾಗತ್ತೆ. ತೆಳುವಾದ ಪೊರೆ, ನೀರು ಕೊಟ್ಟ ತಕ್ಷಣ ನಾವು ನೀರನ್ನು ಬಸಿಗಾಲುವೆ ಮುಖಾಂತರ ತೆಗೆದು ಬಿಡಬೇಕಾಗುತ್ತದೆ. ಹಾಗಾಗಿ ಗಾಳಿ ಆಡುವುದು ತುಂಬ ಜಾಸ್ತಿ ಆಗಿರ್ತದೆ. ಅಂದ್ರೆ ಗದ್ದೆನಲ್ಲಿ ಚೆನ್ನಾಗಿ ತೇವಾಂಶ ಇರಬೇಕು, ನೀರು ನಿಲ್ಲಬಾರ್ದು. ಅದೇ ಒಂದು ಮುಖ್ಯವಾದ ಶ್ರೀ ಪದ್ಧತಿಯ ಲಕ್ಷಣ ಅಂಶ. ರೈತ ಬಾಂಧವರೇ, ತಮಗೆ ಈ ಭತ್ತದ ಬೇಸಾಯ ಆಗಬಹುದು ಅಥವಾ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯ ಆಗಬಹುದು ಅಥವಾ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಆಗಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯದೇವ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9964-58-38-68. ಮೊಬೈಲ್ ಸಂಖ್ಯೆಯನ್ನು ಇನ್ನೊಮ್ಮೆ ಕೇಳಿ: 9964-58-38-68. ಈ ಒಂದು ಸಂಖ್ಯೆಯಲ್ಲಿ ಸಿಗ್ತಾರೆ, ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ತೀರ. ಓಕೆ, ತುಂಬ ಸಂತೋಷ ಡಾಕ್ಟರ್ ಜಯದೇವ್ ಅವರೇ, ತಾವು ಇದುವರೆಗೂ ಈ ಶ್ರೀ ಪದ್ಧತಿ ಮತ್ತು ಏರೋಬಿಕ್ ಪದ್ಧತಿ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಶ್ರೀ ಪದ್ಧತಿ ಮತ್ತು ಏರೋಬಿಕ್ ಭತ್ತದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಚ್ಎಂ ಜಯದೇವ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಜಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಪ್ರಸಾರವಾಗಲಿದೆ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಸಿಂಧು ದರ್ಶನ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಿಎನ್ ಅನಂತವರ್ಧನ್. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ದಿವಾಕರ ಹೆಗಡೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 9:05 ಮನೆ ಮನೆಯ ಜಗತ್ತು ಹಾಸ್ಯ ಧಾರಾವಾಹಿ ಪ್ರಸಾರವಾಗಲಿದೆ. ರಚನೆ ಬೂದಾಳ್ ಕೃಷ್ಣಮೂರ್ತಿ, ನಿರ್ದೇಶನ ಅನಿಲ್ ಕುಮಾರ್. 9:30 ಕಾರ್ಯಕ್ರಮ ಕನ್ನಡ ಭಾರತಿ, ಡಾಕ್ಟರ್ ಎಸ್ ಗಂಗಾಧರಯ್ಯ ಅವರಿಂದ ಸಣ್ಣ ಕಥೆ ಜಲರೇಖೆ. ಇದಾದ ಬಳಿಕ ಸಹನಾ ಹೆಗಡೆ ಅವರಿಂದ ಕವನ ವಾಚನ. ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 10:05 ನಾಟಕ ಅವನಿ ಇವನು, ರಚನೆ ಬೇಲೂರು ರಾಮಮೂರ್ತಿ, ನಿರ್ದೇಶನ ರಘುಪತಿ ಹೆಗಡೆ. 10:35 ತೂಕುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ.